ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿ, ಜನರ ಸಂಕಷ್ಟ ಪರಿಹಾರಕ್ಕೆ ಮುಂದಾಗುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಒತ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಕಸವನ್ನು ಮನೆಯ ಹಂತದಲ್ಲಿಯೇ ವಿಂಗಡಿಸಿ. ತರಕಾರಿ, ಹಣ್ಣಿನ ಸಿಪ್ಪೆ, ಉಳಿಕೆ ಆಹಾರವನ್ನು ಹಸಿ ಕಸಕ್ಕಾಗಿಯೇ ಇರುವ ಕಸದ ಬುಟ್ಟಿಯಲ್ಲಿ ಹಾಕಿ. ಪೇಪರ್, ಪ್ಲಾಸ್ಟಿಕ್ ಕವರ್, ಪ್ಲಾಸ್ಟಿಕ್ ಬಾಟಲಿ, ರಟ್ಟಿನ ಡಬ್ಬಗಳು, ಬಟ್ಟೆಯನ್ನು ಪ್ರತ್ಯೇಕಿಸಿ ಒಣಕಸದ ಬುಟ್ಟಿಯಲ್ಲಿ ಹಾಕಿ. ಮೆಡಿಕಲ್ ವೇಸ್ಟ್, ಗಾಜಿನ ಚೂರುಗಳು, ಸ್ಯಾನಿಟರಿ ಪ್ಯಾಡ್ಗಳನ್ನು ಪೇಪರ್ ನಿಂದ ಸುತ್ತಿ ರೆಡ್ ಮಾರ್ಕ್ ಮಾಡಿ ಪೌರ ಕಾರ್ಮಿಕರಿಗೆ ನೀಡಿ. ಕಸಮುಕ್ತ ಸ್ವಚ್ಛ ಕರ್ನಾಟಕ ನಮ್ಮ ಗುರಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ಮೂರು ಕಾಲೇಜ್ನಲ್ಲಿ ಚಿಂತಿಸ್ಬೇಡಿ, ಫೀಸ್ ನೋಡು. ಏನ್ ಸಮಾಚಾರ, ಏನಾಯ್ತು? ಫೀಸ್ ನ ಟೆನ್ಷನ್, ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 400,000 rupees ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? ಆರ್ಬಿಐ ಹೇಳುತ್ತೆ, ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪುನಶ್ಚೇತನ ಕೃಷಿ ಕುರಿತು ಡಾಕ್ಟರ್ ಆನಂದ್ ಎಂಆರ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ, ನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಹಾಗೂ ಸಂಗಡಿಗರಿಂದ ಸುಗ್ಗಿ ಪದಗಳನ್ನು ಸಹ ಆಲಿಸಬಹುದು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಪುನಶ್ಚೇತನ ಕೃಷಿ ಕುರಿತು ಡಾಕ್ಟರ್ ಆನಂದ್ ಎಂಆರ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕದ ಅಸೋಸಿಯೇಟ್ ಪ್ರೊಫೆಸರ್, ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಆನಂದ್ ಎಂಆರ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ನಮಗೆ ಪುನಶ್ಚೇತನ ಕೃಷಿ, ರೀಜನರೇಟಿವ್ ಅಗ್ರಿಕಲ್ಚರ್, ಈ ಕುರಿತು ಸಮಗ್ರವಾಗಿ ನಮ್ಮ ರೈತರಿಗೆ ಉತ್ತಮವಾದ ಮಾಹಿತಿಯನ್ನು ಅವರು ನೀಡ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ, ಈ ಒಂದು ಮಹತ್ವವಾದ ಮಾಹಿತಿ, ರೀಜನರೇಟಿವ್ ಅಗ್ರಿಕಲ್ಚರ್, ಪುನಶ್ಚೇತನ ಕೃಷಿ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಡಾಕ್ಟರ್ ಆನಂದ್ ಎಂಆರ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ, ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಡಾಕ್ಟರ್ ಆನಂದ್ ಅವರೇ, ಇವತ್ತು ನಮಗೆ ಈ ರೀಜನರೇಟಿವ್ ಅಗ್ರಿಕಲ್ಚರ್, ಪುನಶ್ಚೇತನ ಕೃಷಿ ಅಂದ್ರೆ ಏನು, ಏನು ಇದರ ಮಹತ್ವ, ಹೊಸದಾಗಿ ಇದೊಂದು ಶಬ್ದ ನಮ್ಮ ರೈತರು ಕೇಳ್ತಾ ಇದ್ದಾರೆ, ಒಂದೊಂದಾಗಿ ಹೇಳ್ತಾ ಹೋಗಬೇಕು. ಖಂಡಿತವಾಗಿ, ರೀಜನರೇಟಿವ್ ಅಗ್ರಿಕಲ್ಚರ್ ಅಥವಾ ಪುನಶ್ಚೇತನ ಕೃಷಿ, ಇದನ್ನು ನಾವು ಚೈತನ್ಯದಾಯಕ ಕೃಷಿ ಅಂತಲೂ ಸಹ ಕರಿತಾ ಇದ್ದೀವಿ. ಇದು ಯಾವುದೋ ಒಂದು ರೀತಿಯ ಹೊಸ ತಂತ್ರಜ್ಞಾನವೋ ಅಥವಾ ಒಂದು ಯಂತ್ರವೋ ಅಥವಾ ರೋಗ ಮತ್ತು ಕೀಟ ನಿರ್ವಹಣೆಯಲ್ಲಿ ಬಳಸುವ ವಿಧಾನವೂ ಅಲ್ಲ, ನಿಜವಾಗ್ಲೂ ಅಲ್ಲ. ಇದು ಒಂದು ಪದ್ಧತಿ. ಪುನಶ್ಚೇತನ ಕೃಷಿ ಅಂದರೆ ಒಂದು ನಾವು ಪ್ರಕೃತಿಯನ್ನು ಸಂರಕ್ಷಣೆ ಮಾಡೋದಕ್ಕೆ ಮತ್ತು ಕೃಷಿಯನ್ನು ಪುನರ್ವಸತಿಗೊಳಿಸೋದಕ್ಕೆ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ, ನಾವು ಮಾರ್ಕೆಟ್ ಆಧಾರಿತ ಒಳಸುರಿಗಳು ಹೆಚ್ಚಾಗ್ತಾ ಇದ್ದೇವೆ ಕೃಷಿಯಲ್ಲಿ, ಅದರಲ್ಲೂ ಮುಖ್ಯವಾಗಿ ರಾಸಾಯನಿಕಗಳು. ಸೊ ಇವುಗಳ ಬಳಕೆಯಿಂದ ನಮ್ಮ ಎಲ್ಲ ಒಂದು ಪರಿಸರ ವ್ಯವಸ್ಥೆಗಳೇನಿವೆ ಎಲ್ಲವೂ ಸಹ ಇವತ್ತು ಹೆಚ್ಚು ಕಡಿಮೆ ಆಗಿದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಸಾಧ್ಯವಾದಷ್ಟು ಇವತ್ತಿನ ಒಂದು ಪ್ರಸ್ತುತ ಕೃಷಿ ಪರಿಸ್ಥಿತಿಯಲ್ಲಿ ಕೃಷಿ ತ್ಯಾಜ್ಯಗಳನ್ನು ಮರುಬಳಕೆ ಮಾಡಬೇಕು, ಮತ್ತು ಕೃಷಿಯಲ್ಲಿ ಹೊಲದ ಹೊರಗಿನಿಂದ ಅಂದರೆ ಮಾರುಕಟ್ಟೆಯಿಂದ ತರುವ ಕೃಷಿ ಪರಿಕರಗಳು ಕಡಿಮೆ ಆಗಬೇಕು. ಆ ನಿಟ್ಟಿನಲ್ಲಿ ಇವು ನಾವೆಲ್ಲರೂ ಸಹ ಇವತ್ತು ರೈತ ಬಾಂಧವರು ಕೆಲಸ ಮಾಡಬೇಕಾಗಿದೆ. ಇದು ಯಾವುದು ಹೊಸ ವಿಧಾನವಲ್ಲ, ನಾವು ಕೃಷಿಯನ್ನು ಒಂದು ಚೈತನ್ಯದಾಯಕ ಮಾಡಬೇಕು. ಈಗ ನಾವು ಮನುಷ್ಯರಾದವರು, ನಾವು ಎಕ್ಸಸೈಸ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಮತ್ತು ಪ್ರಾಣಾಯಾಮ ಮಾಡ್ತೀವಿ, ಇದೆಲ್ಲ ಯಾಕೆ ಮಾಡ್ತೀವಿ? ನಮ್ಮ ಒಂದು ದೇಹವನ್ನು ಪುನಶ್ಚೇತನಗೊಳಿಸೋದು, ಮತ್ತು 8 hours ನಿದ್ದೆ ಮಾಡ್ತೀವಿ, ಇವೆಲ್ಲವೂ ಸಹ ದೇಹವನ್ನು ಒಂದು ಸಮಸ್ಥಿತಿಯಲ್ಲಿಡೋದಕ್ಕೆ ಮತ್ತು ಒಂದು ಪುನಶ್ಚೇತನ ಕ್ರಿಯೆಗಳಾಗಿವೆ. ಸೊ ಅದೇ ರೀತಿ ಸಹ ನಾವು ಇವತ್ತು ಕೃಷಿಯಲ್ಲಿ ಮುಂದುವರಿಬೇಕು. ಆ ನಿಟ್ಟಿನಲ್ಲಿ ಪುನಶ್ಚೇತನ ಕೃಷಿ ಅನ್ನೋದು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಅಂದರೆ ಈಗ ನಮ್ಮ ರೈತರು ಪುನಶ್ಚೇತನ ಕೃಷಿಯನ್ನು ತಮ್ಮನ್ನು ತಾವು ತೊಡಗಿಸಿಕೊಂಡು ಮುಂದೆ ಬರಬೇಕಾಗಿದೆ. ಬದಲಾವಣೆ ಏನಿಲ್ಲ, ಈಗಾಗಲೇ ಇರುವಂತಹ ಅವಕಾಶಗಳನ್ನೇ ತಮ್ಮ ಹೊಲದಲ್ಲಿಯೇ ಬಳಸ್ಕೊಂಡು ತಾವು ಮುನ್ನುಗ್ಗ್ರಿ ಅಂತ ತಾವು ಹೇಳ್ತಾ ಇದ್ದೀರಿ. ಇನ್ನೊಂದು, ಈ ಬೆಳೆ ಉತ್ಪಾದಕತೆ ಮತ್ತು ಗುಣಮಟ್ಟದ ಮೇಲೆ ಈ ಒಂದು ಪುನಶ್ಚೇತನ ಕೃಷಿ ಯಾವ ರೀತಿ ಪರಿಣಾಮ ಬೀಳಬಹುದು ಡಾಕ್ಟರ್ ಆನಂದ್ ಅವರೇ? ಈಗ ನಮ್ಮ ಮುಂದೆ ಕೆಲವು ಸವಾಲುಗಳಿದೆ. ಒಂದು, ಜನಸಂಖ್ಯೆ ಜಾಸ್ತಿ ಆಗಿದೆ, 140 ಕೋಟಿ ಜನಸಂಖ್ಯೆ ಇದೆ ನಮ್ಮ ದೇಶದಲ್ಲಿ. ಮತ್ತೆ ರೈತರಿಗೆ ಒಂದು ಭದ್ರವಾದ ಜೀವನೋಪಾಯವನ್ನು ನಾವು ಒದಗಿಸಬೇಕು, ಜೊತೆಗೆ ಪರಿಸರವನ್ನು ಸಂರಕ್ಷಿಸಬೇಕು. ಸೊ ಈ ಮೂರು ಸಮಸ್ಯೆಗಳು ನಾವು ಜೊತೆಯಲ್ಲೇ ಇಟ್ಟುಕೊಂಡು ಕೃಷಿಯನ್ನು ಮುನ್ನಡೆಸಬೇಕು. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಅತಿಯಾದ ರಾಸಾಯನಿಕಗಳು ಮತ್ತು ಕೀಟನಾಶಕಗಳು, ರೋಗನಾಶಕಗಳನ್ನು ಮಾರ್ಕೆಟಿಂದ ತಂದು ಹಾಕ್ತಾ ಇದ್ರೆ ನಮ್ಮ ಭೂಮಿಯಲ್ಲಿ ಅವುಗಳಿಗೆ ಒಂದು ರೀತಿಯಲ್ಲಿ ನಿಶಕ್ತಿ ಬರುತ್ತೆ. ಇವತ್ತು ನಾವು ಪಂಚಭೂತಗಳು ಅಂತ ಹೇಳ್ತೀವಿ, ಏನು ಗಾಳಿ, ನೀರು, ಮಣ್ಣು, ಬೆಳಕು. ಸೊ ಈಗ ನಮ್ಮ ಮಣ್ಣೆಲ್ಲ ಫಲವತ್ತತೆ ಕಳ್ಕೊಂಡ್ಬಿಟ್ಟಿದೆ ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ. ನೀರು ಇವತ್ತು ಶುದ್ಧವಾಗಿಲ್ಲ, ಗಾಳಿ ಕಲುಷಿತ ಆಗಿದೆ, ಮತ್ತೆ ಕೆಲವೊಂದು ಭಾಗಗಳಲ್ಲಿ ಬೆಳಕು ಸಹ ಭೂಮಿಗೆ ಬೀಳ್ತಾ ಇಲ್ಲ. ಯಾಕೆಂದ್ರೆ ವಾತಾವರಣದಲ್ಲಿ ಈ ಒಂದು ಇಂಗಾಲದ ಅಂಶ ಮತ್ತೆ ಡಸ್ಟ್ ಅಥವಾ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಏನ್ ಹೇಳ್ತೀವಿ, ಇದು ಬಹಳ ಹೆಚ್ಚಾಗಿದೆ. ಹಂಗಾಗಿ ಬೆಳಕು ಬರ್ತಾ ಇಲ್ಲ. ನಾವು ಈ ಪಂಚಭೂತಗಳಲ್ಲಿ ಏನಿದೆ ಬೆಂಕಿಯನ್ನ ಬಿಟ್ಟು ಇವುಗಳೆಲ್ಲವನ್ನು ನಾವು ಪುನಶ್ಚೇತನಗೊಳಿಸಬೇಕಾಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಪುನಶ್ಚೇತನ ಕೃಷಿಯನ್ನು ಆರಂಭಿಸಬೇಕು. ಮತ್ತೆ ಇನ್ನೊಂದೇನಂದ್ರೆ, ನಮ್ಮ ಮಣ್ಣಿನ ಶಕ್ತಿ ಅಥವಾ ಸತ್ವ ಎಷ್ಟು ಕಡಿಮೆ ಆಗಿದೆ ಅಂದ್ರೆ, 1960ರಲ್ಲಿ 13 ಕೆಜಿ ಕೊಡ್ತಾ ಇತ್ತು ಒಂದು ಕೆಜಿ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ನಮ್ಮ ಒಂದು ಮಣ್ಣು. ಇವತ್ತು ಕೇವಲ 2.7 ಕೆಜಿಗೆ ಬಂದ್ಬಿಟ್ಟಿದೆ. ಅಂದ್ರೆ ಹೆಚ್ಚು ಕಡಿಮೆ ಅದು ತನ್ನ ಶಕ್ತಿಯನ್ನ 11 ಕೆಜಿ ಕಡಿಮೆ ಕೊಡುವಷ್ಟು ಕಡಿಮೆ ಆಗ್ಬಿಟ್ಟಿದೆ. ಇದನ್ನ ನಾವು ರೈತರು ಅರ್ಥ ಮಾಡ್ಕೋಬೇಕು. ಯಾಕೆ ಕಡಿಮೆ ಆಗಿದೆ ಅಂದ್ರೆ, ನಾವು ಯಾವತ್ತು ಸಾವಯವ ವಸ್ತುಗಳನ್ನ ಯಥೇಚ್ಛವಾಗಿ ಬಳಸ್ತಾ ಇಲ್ಲ, ನಮ್ಮ ಮನೆಯಲ್ಲಿ ನಾವು ದನಕರುಗಳನ್ನ ಇಟ್ಕೊಂಡಿಲ್ಲ, ಜೊತೆಗೆ ನಾವು ಹಸಿರು ಗೊಬ್ಬರಗಳನ್ನ ಬೆಳೆಯೋದಿಲ್ಲ, ಬೇರೆ ಬೇರೆ ಪ್ರಕೃತಿಯಲ್ಲಿ ದೊರೆಯೋ ಯಾವುದೇ ರೀತಿಯ ಒಂದು ಒಳಸುರಿಗಳನ್ನ ನಾವು ಇವತ್ತು ಬಳಸ್ತಾ ಇಲ್ಲ. ಏಕಮೇವ ಏನಂದ್ರೆ, ಮಾರ್ಕೆಟ್ಗೆ ಹೋಗ್ಬೇಕು, ಗೊಬ್ಬರಗಳು ತರಬೇಕು, ರಾಸಾಯನಿಕಗಳು ತರಬೇಕು, ಕೀಟನಾಶಕಗಳು ತರಬೇಕು, ರೋಗನಾಶಕಗಳು ತರಬೇಕು, ನಮ್ಮ ಬೆಳೆಯನ್ನು ಬೆಳಿಬೇಕು. ಸೊ ಅಟ್ಲೀಸ್ಟ್ ಈಗ ನಾವು ನಮ್ಮ ಒಂದು ಭಿನ್ನಹ ಏನಪ್ಪ ಅಂದರೆ, ದಯವಿಟ್ಟು ನೀವು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಅಂತ ಏಕಾಏಕಿ ನಾವು ಹೇಳೋದಿಲ್ಲ. ಸ್ವಲ್ಪ ಮಟ್ಟಿಗೆ ಆದರೂ ನೀವು ಅದನ್ನು ಕಡಿಮೆ ಮಾಡಲೇಬೇಕು. ಇಲ್ಲಾಂದರೆ ಇವತ್ತಿನ ದಿನಗಳಲ್ಲಿ ನಾವು ಯೂರಿಯಾಗೆ ಮಾರುಕಟ್ಟೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಯೂರಿಯಾ ಸಾಕಷ್ಟು ಸಿಗ್ತಾ ಇಲ್ಲ ಈಗ. ಆದರೂ ಸಹ ರೈತರು ಅಂಗಡಿಗಳ ಮುಂದೆ ಮತ್ತೆ ಕ್ಯೂ ನಿಲ್ತಾ ಇದ್ದಾರೆ. ಎಲ್ಲಿಂದ ಬರುತ್ತೆ? ಮತ್ತೆ ನಮ್ಮ ದೇಶದಲ್ಲಿ ಯೂರಿಯಾವನ್ನೇ ಅತಿ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಯೂರಿಯಾವನ್ನ ಹೆಚ್ಚಾಗಿ ಬಳಸೋದ್ರಿಂದ ಏನಾಗ್ತಾ ಇದೆ ಅಂದ್ರೆ, ಮಣ್ಣಿನ ಸತ್ವ ಆಗ್ತಾ ಇದೆ, ಅಲ್ಲಿ ಮಣ್ಣು ಒಂದು ಆಮ್ಲೀಯ ಆಗ್ತಾ ಇದೆ, ಮತ್ತೆ ಹೆಚ್ಚಿನ ಒಂದು ಸಾರಜನಕ ಅಥವಾ ನೈಟ್ರೋಜನ್ ಭೂಮಿಗೆ ಹಾಕೋದು ಏನಾಗ್ತಾ ಇದೆ, ಅದು ಗಿಡ ತಗೊಳಕ್ ಆಗೋದಿಲ್ಲ. ಕೇವಲ ಒಂದು 35-40% ತಗೊಳುತ್ತೆ, ಮಿಕ್ಕಿದ್ದೆಲ್ಲ ಗಾಳಿಗೆ ಹೋಗುತ್ತೆ, ನೀರಿಗೆ ಹೋಗುತ್ತೆ. ಸೊ ನೀರಿಗೆ ಹೋದಾಗ ನೀರು ಸಹ ಇವತ್ತು ನೈಟ್ರೇಟ್ ಕಲುಷಿತ ಆಗಿ ಆ ನೀರನ್ನು ನಾವು ಕುಡಿತಾ ಇದ್ದೀವಿ ಅಂದರೆ ತಪ್ಪಾಗಲಾರ್ದು. ಸೊ ಹಾಗಾಗಿ ನಾವು ಪುನಶ್ಚೇತನ ಕೃಷಿ ಅಥವಾ ಚೈತನ್ಯದಾಯಕ ಕೃಷಿಯನ್ನು ಸ್ವಲ್ಪ ಮಟ್ಟಿಗೆ ಖಂಡಿತವಾಗಲೂ ಸಹ ನಾವು ಇವತ್ತು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನೊಂದು ಡಾಕ್ಟರ್ ಆನಂದ್ ಅವರೇ, ಈ ಪರಿಸರದ ಮೇಲೆ ಈ ಒಂದು ಪುನಶ್ಚೇತನ ಕೃಷಿ ಯಾವ ರೀತಿ ಸಹಾಯ ಆಗಬಹುದು ನಮ್ಮ ರೈತರಿಗೆ? ಇದು ಖಂಡಿತವಾಗ್ಲೂ, ಈಗ ನಾವು ಯೋಗವನ್ನ 1-2 ವರ್ಷ ಮಾಡಿದ್ರೆ ನಮ್ಮ ದೇಹಕ್ಕೆ ಯಾವ ರೀತಿ ಬದಲಾವಣೆಗಳಾಗುತ್ತೆ, ಹೌದು. ಸೊ ಆ ಒಂದು ಆಲೋಚನೆಯನ್ನ ನಾವು ಕೃಷಿಯಲ್ಲಿ ತರಬೇಕು. ಚೈತನ್ಯದಾಯಕ ಕೃಷಿಯನ್ನ ನಾವು ಕನಿಷ್ಠ ಒಂದು ಬೆಳೆ ಅಥವಾ 1 ವರ್ಷ ಮಾಡಿದ್ರೆ ಆಗೋದಿಲ್ಲ, ನಿರಂತರವಾಗಿ ಮಾಡ್ತಾ ಇರಬೇಕು. ಸೊ ಮಾಡೋದ್ರಿಂದ ನಮಗೆ ಪೌಷ್ಟಿಕ ಮತ್ತು ಗುಣಮಟ್ಟದ ಆಹಾರ ಉತ್ಪಾದನೆ ಆಗುತ್ತೆ. ಇವತ್ತು ಎಲ್ಲ ಕಡೆ ನಮ್ಗೆ ಆಹಾರ ಸಾಕಷ್ಟು ಇದೆ, ಆದ್ರೆ ಗುಣಮಟ್ಟದ ಉತ್ಪಾದನೆ ಆಗ್ತಾ ಇಲ್ಲ. ಕೀಟನಾಶಕಗಳು, ರೋಗನಾಶಕಗಳು ಜಾಸ್ತಿ ಇದಾವೆ. ಮತ್ತೆ ಕಳೆದ ಒಂದು ತಿಂಗಳಲ್ಲಿ ನಾವು ಬಾಗಲಕೋಟೆ ಅಥವಾ ಕೆಲವೊಂದು ಪ್ರದೇಶಗಳಲ್ಲಿ ವೃತ್ತಪತ್ರಿಕೆಯಲ್ಲಿ ಬಂದಿರೋದು ನೋಡಿದ್ದೀವಿ, ಯಾವುದೋ ಒಂದು ಕುಟುಂಬದವರು ತಾವೇ ಬೆಳೆಸಿರೋ ಒಂದು ಚೌಳಿಕಾಯಿಯನ್ನು ತಿಂದು ಅವರ ಸಂಪೂರ್ಣ ಒಂದು ಮಕ್ಕಳು 2-3 ಏನೋ ಇದಾರೆ ಅನಿಸುತ್ತೆ, ಅವರು ತೀರ್ಬೋದ್ರು. ಯಾಕೆ ಅಂದರೆ ಅತಿಯಾದ ಕೀಟನಾಶಕಗಳನ್ನು ಬಳಸಿ ಅವರದೇ ಹೊಲದಕ್ಕೆ ಒಡೆದು ಅದನ್ನೇ ತಂದು ತಿಂದಿದ್ದಾರೆ. ವಿಷಯುಕ್ತ ಪ್ರಮಾಣ ಆಗಿರ್ಬೇಕು ಅಂತ. ಸೊ ಇದು ಸಾಮಾನ್ಯ, ನಮ್ಮ ದೇಹ ಹೇಗಂದ್ರೆ ಈ ಸಾಮಾನ್ಯ ವಿಷಕ್ಕೆ ನಮ್ಮ ದೇಹ ಜಗ್ಗದಿಲ್ಲ. ಹೌದು, ಅಂದ್ರೆ ಅದು ಹಿಂದೆಲ್ಲ ಸ್ಲೋ ಪಾಯ್ಸನ್ ಅಂತ ಇರ್ತಿತ್ತು. ಅಂದ್ರೆ ತಮ್ಮ ಸೈನಿಕರ ರಕ್ಷಣೆ ಮಾಡೋಕ್ಕಾಗಿ ಆ ಸೈನಿಕರಿಗೆ ಅದನ್ನ ರಾಜಮಂತನದವರು ಅಷ್ಟಷ್ಟಾಗಿ ಕೊಟ್ಟು ಹಾಕ್ತಿದ್ರು. ಅಂದ್ರೆ ಸೈನಿಕರಿಗೆ ಹಿಂದಿನ ಕಾಲದಲ್ಲಿ ಅಂದ್ರೆ ಆತ ಮುಟ್ಟಿದ್ರೆ ಶತ್ರು ಸಾಯ್ಬೇಕು. ಹೌದು, ಅಂದ್ರೆ ಅವ ವಿಷಕನ್ನೆ ಅಥವಾ ವಿಷ ಸೈನಿಕ ಈ ತರ ಹೇಳ್ತಾ ಇದ್ರು. ಮತ್ತೆ ಈಗ ನೋಡಿ, ಈ ತರ ಸಣ್ಣ ಪ್ರಮಾಣದ ಒಂದು ಕೀಟನಾಶಕಕ್ಕೆ ನಾವು ಬಲಿಯಾಗ್ತಾ ಇದ್ದೇವೆ, ಬಲಿಯಾಗ್ತಾ ಇದ್ದೇವೆ. ಅದು ಬಹಳ ಬೇಸರ. ಅದು ಎಷ್ಟು ಪವರ್ಫುಲ್ ಆಗಿರ್ಬೇಕಲ್ಲ ಈ ಒಂದು ಕೀಟನಾಶಕ. ಬಹಳ ಪವರ್ಫುಲ್, ಅದರಲ್ಲಿ ನಾಲ್ಕೈದು ಬ್ರ್ಯಾಂಡ್ಗಳು ಬರ್ತವೆ, ರೆಡ್ ಲೇಬಲ್ಡ್ ಕೆಮಿಕಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಕೆಂಪು ಬಣ್ಣ ಇರೋವು, ಅಗದಿ ಮಾರಕ. ಅಗದಿ ಮಾರಕ ಆಗಿರುತ್ತೆ. ಸೊ ಹಾಗಾಗಿ ನಾವು ಒಂದು ಪುನಶ್ಚೇತನ ಕೃಷಿಯನ್ನು ಬಳಸ್ಕೊಂಡು ಇವತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನ ಒಂದು ಉತ್ಪಾದನೆ ಮಾಡ್ಕೋಬೇಕು. ಮತ್ತೆ ಹವಾಮಾನ ಬದಲಾವಣೆಗೆ ಈ ಒಂದು ಪುನಶ್ಚೇತನ ಕೃಷಿ ಒಂದು ಏಳು ಮಾಡಿಸಿದಾಗ, ನೀವು ಹೆಚ್ಚು ಹೆಚ್ಚು ಒಂದು ಸಾವಯವ ಗೊಬ್ಬರಗಳನ್ನು ಬಳಸಿದಾಗ ಗಿಡ ತನ್ನದೇ ಆದ ಸಾಮರ್ಥ್ಯವನ್ನು ತೋರುತ್ತೆ ಈ ಒಂದು ಹವಾಮಾನಕ್ಕೆ ಒಗ್ಗಿಕೊಳ್ಳೋದಕ್ಕೆ. ಮತ್ತೆ ಬೇರೆ ಬೇರೆ ಸಮಸ್ಯೆಗಳಿಗೂ ಸಹ, ಇವತ್ತು ಈ ಒಂದು ಮಣ್ಣಿನ ಸಮಸ್ಯೆ ಇರ್ಬೋದು ಅಥವಾ ವಾತಾವರಣದಲ್ಲಿ ಏರ್ತಿರುವ ಇಂಗಾಲದ ಡೈಆಕ್ಸೈಡ್ ಸಮಸ್ಯೆ ಇರ್ಬೋದು, ಈ ಎಲ್ಲ ಸಮಸ್ಯೆಗಳಿಗೂ ಸಹ ಈ ಒಂದು ಪುನಶ್ಚೇತನ ಕೃಷಿ ಒಂದು ಉತ್ತರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗ ಈ ಮಣ್ಣಿನ ಗುಣಗಳ ಮೇಲೆ ರಿಜನರೇಟಿವ್ ಅಗ್ರಿಕಲ್ಚರ್ ಯಾವ ರೀತಿ ಗುಣಾತ್ಮಕ ಬದಲಾವಣೆಯನ್ನು ತರಬಹುದು ಡಾಕ್ಟ್ರೆ? ಈಗ ಇದು ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ. ಈಗ ನಾವು ಏನ್ ಹೇಳ್ತೀವಂದ್ರೆ, ಮಣ್ಣಿನಲ್ಲಿ ಕಣ್ಣಿಗೆ ಕಾಣದಂತಹ ಶತಕೋಟಿ ಬ್ಯಾಕ್ಟೀರಿಯಾಗಳು, ಗಜಗಳಷ್ಟು ಶಿಲೀಂಧ್ರ ಎಲೆಗಳು, ಮತ್ತೆ ಸೂಕ್ಷ್ಮ ದರ್ಶಕವಾಗಿ ನೋಡುವಂತಹ ಒಂದು ಸಾಕಷ್ಟು ಜೀವಿಗಳು ಇರ್ತವೆ. ಅಂದ್ರೆ ಇದು ಒಂದು ಟೇಬಲ್ ಸ್ಪೂನ್ ಅಥವಾ ಒಂದು ಚಮಚ ಮಣ್ಣನ್ನು ತಗೊಂಡಾಗ ಅದರಲ್ಲಿ ಅಗಾಧವಾದ ಸಂಖ್ಯೆಯಲ್ಲಿ ಸೂಕ್ಷ್ಮಾಣು ಜೀವಿಗಳಿರ್ತವೆ. ಈ ಜೀವಿಗಳು ಏನ್ ಮಾಡ್ತವಂದ್ರೆ, ಬೇರನ್ನ ಬರೋದಕ್ಕೆ, ಮತ್ತೆ ಬೇರು ಆರೋಗ್ಯವಾಗಿರೋದಕ್ಕೆ, ಮತ್ತೆ ನೀರನ್ನ ಚೆನ್ನಾಗಿ ಹೀರ್ಕೊಳ್ಳೋದಕ್ಕೆ, ಮತ್ತೆ ಯಾವುದೇ ರೀತಿಯ ಒಂದು ರೋಗ ಕೀಟಗಳ ಬಾಧೆ ತಡೆಗಟ್ಟೋದಕ್ಕೆ ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ. ಆದರೆ ಇವತ್ತಿನ ದಿವಸ ಏನಾಗಿದೆ, ಈ ಒಂದು ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆನೇ ಬಹಳ ಕ್ಷೀಣವಾಗಿಬಿಟ್ಟಿದೆ ನಮ್ಮ ಮಣ್ಣಲ್ಲಿ. ಸೊ ಆವಾಗ ಆ ಶಕ್ತಿ ಎಲ್ಲಿಂದ ಬರಬೇಕು? ಆ ಗಿಡಕ್ಕೆ ಶಕ್ತಿ ಬರೋದಿಲ್ಲ ಸೂಕ್ಷ್ಮಾಣು ಜೀವಿಗಳಿದ್ರೆ. ಆದರೆ ಸೂಕ್ಷ್ಮಾಣು ಜೀವಿಗಳು ಬದುಕಬೇಕಂದ್ರೆ ನಾವು ಸತತವಾಗಿ ಸಾವಯವ ಪದಾರ್ಥಗಳು ಅಥವಾ ಸಾವಯವ ಅಂಶಗಳಿರೋ ಗೊಬ್ಬರಗಳನ್ನು ನಾವು ಕೊಡಲೇಬೇಕು ಮಣ್ಣಿಗೆ. ಕೊಡಲಿಲ್ಲ ಅಂದ್ರೆ ಇವಿರೋದಿಲ್ಲ. ಮತ್ತೆ ಇದನ್ನು ನಾವೆಲ್ಲವೂ ಸೇರಿ ಜೈವಿಕ ಗುಣ ಅಂತ ಕರಿತೀವಿ. ಸೊ ಜೈವಿಕ ಗುಣಗಳಲ್ಲಿ ಮಣ್ಣಲ್ಲಿ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಸಹ ಅದು ಸಂಪತ್ ಭರಿತ ಅಥವಾ ಬಡ ಮಣ್ಣು ಅಂತ ಕೇಳ್ತೀವಿ, ಪೂರ್ ಸಾಯಿಲ್ಸ್ ಅಂತ ಕರಿತೀವಿ. ಸೊ ಅದು ಸಮೃದ್ಧವಾಗಿರ್ಬೇಕು. ಈಗ ಈ ರಿಜನರೇಟಿವ್ ಅಗ್ರಿಕಲ್ಚರ್ ನಲ್ಲಿ ಯಾವೆಲ್ಲ ಇತರೆ ಕೃಷಿ ಪದ್ಧತಿಗಳು ಬಳಕೆ ಆಗ್ತಾ ಇದಾವೆ ಡಾಕ್ಟರ್? ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಕೆಲವೊಂದನ್ನ ಹೇಳ್ಬೇಕಂದ್ರೆ ಪರ್ಮಾಕಲ್ಚರ್ ಅಂತ ಬರುತ್ತೆ. ಅಂದ್ರೆ ಮಣ್ಣನ್ನ ಯಾವಾಗಲೂ ಯಾವ್ದಾದ್ರು ಒಂದು ಸಸ್ಯದಿಂದ ಅದನ್ನ ಇಡಬೇಕು. ಒಂದು ಸೀಸನ್ ಇಡೋದು, ಇನ್ನೊಂದು ಸೀಸನ್ ಇಡದೇ ಇರೋದಲ್ಲ, ಯಾವಾಗಲೂ ಒಂದು ಗಿಡ ಅಥವಾ ಇನ್ನೊಂದು ಗಿಡ ಭೂಮಿ ಮೇಲೆ ಯಾವಾಗಲೂ ಇರಲೇಬೇಕು, ಮಣ್ಣಿನಲ್ಲಿ ಬೆಳೀತಾನೆ ಇರಬೇಕು. ಪರ್ಮಾಕಲ್ಚರ್ ಅಂತ ಕರಿತೀವಿ. ಜೊತೆಗೆ ಕೃಷಿ ಅರಣ್ಯ, ಆಗ್ರೋ ಫಾರೆಸ್ಟ್, ಅಂದ್ರೆ ಖಾಲಿ ಬಿಡಬಾರದು. ಸೊ ಒಂದು ಗಿಡಗಳನ್ನ ಹಾಕ್ಬೇಕು, ಜೊತೆಗೆ ಬೆಳೆಯನ್ನ ತೆಗಿ. ಅಂದ್ರೆ ಮಣ್ಣು ಕೂಡ ಒಂದು ಮೀಡಿಯಾ ಇದ್ದಂಗೆ. ಹೌದು, ಒಂದು ಮೀಡಿಯಮ್ಮು. ಮತ್ತೆ ಯಾವಾಗಲೂ ಸಹ ಅದಕ್ಕೆ ಆಹಾರ ಸಿಗಬೇಕು, ಮತ್ತೆ ಹೆಚ್ಚು ಒತ್ತಡಕ್ಕೆ ಒಳಗಾಗಬಾರದು ಮಣ್ಣು. ಇವತ್ತು ನಾವು ಮಾಡ್ತಾ ಇರೋದೆಲ್ಲ ಒಂದು ಒತ್ತಡದ ಕೃಷಿ. ಹೆಚ್ಚು ಗೊಬ್ಬರಗಳಾಕ್ತಿವಿ, ಹೆಚ್ಚು ನೀರು ಕೊಡ್ತೀವಿ, ಬಹಳ ವಿಪರೀತ ಇಳುವರಿ ಬರೋ ತಳಿಗಳನ್ನ ಹಾಕ್ತಿವಿ, ಮತ್ತೆ ಈ ಶೀಟ್ ಪಾಲಿಥಿನ್ ಮಲ್ಚ್ ಹಾಕ್ತಿವಿ. ಇವೆಲ್ಲ ಭೂಮಿಗೆ ಬಹಳಷ್ಟು ಒತ್ತಡ ಕೊಡ್ತಾ ಇದೆ. ಮತ್ತೆ ವರ್ಷ ಪೂರ್ತಿ ನಾವು ಕೃಷಿಯನ್ನು ಮಾಡ್ತಾನೆ ಇರ್ತೀವಿ. ಆದ್ರೆ ನಮಗೆ ಮನುಷ್ಯ 24 ಗಂಟೆ ಕೆಲಸ ಮಾಡೋಕ್ಕಾಗುತ್ತಾ? ಆಗಲ್ಲ, ಅವ್ರಿಗೂ ರೆಸ್ಟ್ ಬೇಕು. ಅದೇ ರೀತಿ ಭೂಮಿಗೂ ವರ್ಷಕ್ಕೆ 1 ತಿಂಗಳು 2 ತಿಂಗಳು ರೆಸ್ಟನ್ನು ಕೊಡಬೇಕು. ಸೊ ಆವಾಗ ಮಾತ್ರ ಇದು ನಮಗೆ ಒಂದು ನಾವು ಕೇಳಿದ ಹಾಗೆ ಗುಣಮಟ್ಟದ ಆಹಾರ ಉತ್ಪಾದನೆಯನ್ನು ನಾವು ಕಾಯ್ದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ನಾವು ಈ ಒಂದು ರಾಸಾಯನಿಕವಾದ ಒಂದು ಆಹಾರವನ್ನು ತಿಂದು ನಾವು ಸಹ ಒಂದು ರೀತಿಯಲ್ಲಿ ಬವಣೆಯನ್ನು ಪಡಬೇಕಾಗುತ್ತೆ ಅಂತ ಹೇಳ್ತೀವಿ. ಡಾಕ್ಟರ್ ಆನಂದ್ ಅವರೇ, ನಮ್ಮ ಮಣ್ಣಿನ ಈಗಿನ ಪರಿಸ್ಥಿತಿ ಹೆಂಗಿದೆ ನೋಡಿ. ಒಂದು ಬೆಳೆ ತೆಗಿಬೇಕು ಅಂದ್ರೆ 17 ಪೋಷಕಾಂಶಗಳು ಬೇಕು, ಸಸ್ಯ ಪೋಷಕಾಂಶಗಳು ಅಂತ ಕರೀತೀವಿ. ಈ ಪೋಷಕಾಂಶಗಳು ಬಹಳ ಮುಖ್ಯ. ಯಾವುದೇ ಒಂದು ಪೋಷಕಾಂಶ ಇಲ್ಲ ಅಂದ್ರೂ ಇಳುವರಿ ಕುಂಠಿತ ಆಗುತ್ತೆ. ಆದ್ರೆ ನಾವು ಇವತ್ತು ಎಲ್ಲಾ ಪೋಷಕಾಂಶಗಳ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಕೇವಲ ಸಾರಜನಕ ಹಾಕ್ತಿವಿ, ಯೂರಿಯಾ ಕೊಡಿ ಅಂತ ಹೇಳ್ತೀವಿ, ಜೊತೆಗೆ ಅಥವಾ DAP ಕೊಡಿ ಅಂತ ಹೇಳ್ತೀವಿ ಅಂಗಡಿ ಮುಂದೆ ಹೋಗಿ. ಆದ್ರೆ ಇನ್ನ ಮಿಕ್ಕ 16-17 ಪೋಷಕಾಂಶಗಳು ಮಣ್ಣಿಗೆ ಎಲ್ಲಿಂದ ಬರುತ್ತೆ? ಇದ್ರ ಬಗ್ಗೆ ನಾವು ರೈತರ ಆಲೋಚನೆ ಮಾಡ್ಬೇಕು ಇವತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಭಾರತೀಯ ಮಣ್ಣಿನಲ್ಲಿ ಇವತ್ತು ಎಲ್ಲಾ ಸಸ್ಯ ಪೋಷಕಾಂಶಗಳ ಕೊರತೆ ಇದೆ. ಅದರಲ್ಲೂ ಮುಖ್ಯವಾಗಿ ಗಂಧಕ, ಜಿಂಕ್ ಮತ್ತೆ ಬೋರಾನ್, ಈ ಒಂದು ಪೋಷಕಾಂಶಗಳ ಕೊರತೆ ಅತಿಯಾಗಿರೋದ್ರಿಂದ ನಾವು ಹೆಚ್ಚು ಹೆಚ್ಚು ಸಾವಯವ ಗೊಬ್ಬರಗಳು, ಹಸಿರೆಲೆ ಗೊಬ್ಬರಗಳು ಮತ್ತೆ ಹಿಂಡಿಗಳು, ಈ ರೀತಿ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಯಾವ ರೀತಿ ಮಾಡ್ತಾ ಇದೀವಿ ಆ ಗೊಬ್ಬರಗಳನ್ನ ಮರಳಿ ನಾವು ಕೃಷಿಗೆ ತರಲಿಲ್ಲ ಅಂದ್ರೆ ಕೃಷಿಯನ್ನ ನಾವು ನಿರ್ಜೀವ ಕೃಷಿ ಅಥವಾ ಡೆಡ್ ಅಗ್ರಿಕಲ್ಚರ್ ರೀತಿಯಲ್ಲಿ ಮುಂದುವರಿತಾ ಇದೀವಿ. ಆ ಒಂದು ಬೇಡ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿದ್ವಿ. ನೀವು ರಾಸಾಯನಿಕಗಳನ್ನ ಸ್ವಲ್ಪ ಮಟ್ಟಿಗೆ ಹಾಕಿ ಆದ್ರೆ ಒಂದು ಸಮಗ್ರವಾಗಿರ್ಲಿ, ಪೂರಕವಾಗಿರ್ಲಿ, ಏಕಮೇವ ರಾಸಾಯನಿಕಗಳೇ ಕೃಷಿಗಿರಬಾರ್ದು. ಅಂದ್ರೆ ಮಣ್ಣು ಯಾವಾಗೂ ಜೀವಂತಿಕೆಯನ್ನ ಬಯಸ್ತದೆ. ಹೌದು, ಅದು ಅಂದ್ರೆ ನೀವು ಹಸಿರಾಗಿರಿದ್ರೆ ಹೇಗೆ ಗಿಡಗಳು ಅಥವಾ ಹುಲ್ಲು ಹೇಗೆ ಹಸಿರು ಕಾಣ್ತದಲ್ಲ, ಹೌದು ಅದೇ ತರ ಮಣ್ಣು ಕೂಡ ಅದನ್ನೇ ಬಯಸ್ತದೆ. ಖಂಡಿತವಾಗ್ಲೂ ಸರ್, ಯಾಕಂದ್ರೆ ಪರಿಸರಕ್ಕೆ ಫ್ರೆಂಡ್ಲಿ ಆಗಿರ್ಬೇಕು, ಪರಿಸರಕ್ಕೆ ಎಲ್ಲಾಗಿರ್ಬೇಕು, ಎಲ್ಲಾ ಜೀವಿಗಳಿಗೂ ಎಲ್ಲಾ ಸಸ್ಯಗಳಿಗೂ ತಾ ಬದುಕು ಕೊಡ್ತೇನೆ ಅಂತದೆ ಮಣ್ಣು. ಹೌದು, ನೀವೇನಾದ್ರೂ ಹಾಕಿ ಮಣ್ಣಿಗೆ ಬೇವ್ ಹಾಕಿದ್ರೆ ಬೇವೆ ಕೊಡುತ್ತೆ, ಮಾವ್ ಹಾಕಿದ್ರೆ ಮಾವೆ ಕೊಡುತ್ತೆ, ಹುಣಸೆ ಹಾಕಿದ್ರೆ ಹುಣಸೆ ಕೊಡುತ್ತೆ. ಆದ್ರೆ ಯಾವತ್ತೂ ಮಣ್ಣು ನನ್ನಿಂದ ನೀನಿರೋದು ಅಂತೇಳಿ ತನ್ನ ಒಂದು ಕಾರ್ಯವನ್ನ ಅದು ಅಲ್ಲಿ. ಈಗ ರಾಸಾಯನಿಕ ಬಳಸ್ತಾ ಹೋದಾಗ ಹೇಗಾಗುತ್ತಂದ್ರೆ ಮಣ್ಣಿಗೆ ಒತ್ತಡ ಹಾಕ್ಬಿಡ್ತೀರಿ. ನಂಗೆ ಈ ಒಂದು ಬೆಳೆ ಹಾಕಿದ್ದೇನೆ ನಾನು, ಒಂದು ತರಕಾರಿ ಹಾಕಿದ್ದೇನೆ ಅಥವಾ ಯಾವುದೋ ಒಂದು ದ್ವಿದಳ ಧಾನ್ಯ ಹಾಕಿದ್ದೀನಿ, ನನಗೆ ಈ 3 ತಿಂಗಳಲ್ಲಿ ಒಳ್ಳೆ ಬೆಳೆ ಕೊಡ್ಬೇಕಂತ ನಾವು ಯೂರಿಯಾನೋ ಇನ್ನೇನೋ ಗೊಬ್ಬರನ ಎನ್ಪಿಕನೋ ಏನೋ ಹಾಕ್ಬಿಟ್ಟಿರ್ತೇವೆ. ಬರೀ ರಾಸಾಯನಿಕಗಳು, ಬರೀ ರಾಸಾಯನಿಕ ಹಾಕಿರ್ತೇವೆ ನಾವು. ಹಾಗಾಗಿ ಮಣ್ಣಿಗೆ ಅದು ಇದನ್ನ ಇದು ಕೇಳ್ತಾ ಇದಾರಲ್ಲ ಅಂತ ಅದಕ್ಕೂ ಗೊತ್ತಾಗುತ್ತೆ ಅದಕ್ಕೆ. ಹೌದು, ಖಂಡಿತ ಮೀಡಿಯಂ ಅಂತ ಹೇಳ್ತೇವಲ್ಲ. ಹೌದು, ಆ ಮೀಡಿಯಾಕ್ಕೆ ಅದು ಗೊತ್ತಾಗ್ಬಿಡುತ್ತೆ. ಹಂಗಾಗಿ ಅದು ನೀವು ಹೇಳ್ದಂಗೆ ಒತ್ತಡಕ್ಕೊಳಗಾಗಿ ಏನು ಸುಳಿ ಜಾಸ್ತಿ ಬಂದಂಗೆ ಗಿಡದಲ್ಲಿ, ಅಂದ್ರೆ ಅದಕ್ಕೆ ಕಟ್ಟೆ ರೋಗ ಅಂತೇವಲ್ಲ, ಹಾಗಾಗ್ಬಿಡ್ತದೆ. ಈ ಒತ್ತಡ ಕೃಷಿನೇ ಇವತ್ತು ನಾವು ಮಾಡ್ತಾ ಇರೋದು. ನಾವೊಂದು ಪರಿಸರ ಇಷ್ಟಪಡುವಂಥದ್ದು, ಪರಿಸರಕ್ಕೆ ಪೂರಕವಾದಂಥದ್ದು, ಪರಿಸರ ಉಳಿಸೋ ಅಂಥದ್ದು ಕೃಷಿ ಇಲ್ಲ ಇವತ್ತು. ಭೂಮಿ ಬಯಸೋದು ಪರಿಸರಕ್ಕೆ ಸ್ನೇಹ ಆಗಿರಲಿ ಅಂತ. ಹೌದು, ಇನ್ನೊಂದು ಈಗ ರಿಜನರೇಟಿವ್ ಅಗ್ರಿಕಲ್ಚರ್ನ ಮುಖ್ಯವಾದ ಒಂದು ತತ್ವ ಅಥವಾ ಪ್ರಿನ್ಸಿಪಲ್ ಏನಂತ ನಾವು ಹೇಳ್ತೇವೆ, ಯಾವುದು, ಅದ್ರ ಬಗ್ಗೆ ಹೇಳಿ. ಸಾಕಷ್ಟು ಈಗ ಇಷ್ಟೆಲ್ಲ ನಾವು ರೀಜನರೇಟಿವ್ ಅಗ್ರಿಕಲ್ಚರ್ ಬಗ್ಗೆ ಮಾತಾಡುವಾಗ ತತ್ವಗಳು ಏನು ಅಳವಡಿಸ್ಕೋಬೇಕು ಅನ್ನೋದು ಒಂದು. ಸೇ ಆದಷ್ಟು ಮಣ್ಣನ್ನು ನಾವು ಹೆಚ್ಚು ಹೆಚ್ಚು ಅಗಿಬಾರದು. ಈಗ ಅತಿಯಾದ ಉಳುಮೆಯನ್ನು ಮಾಡಬಾರದು, ಹೆಚ್ಚು ಮಣ್ಣುಗಳನ್ನು. ಅದು ಸಹ ಯಂತ್ರಗಳಿಂದ ಹೆಚ್ಚೆಚ್ಚಾಗಿ ಮಾಡಬಾರ್ದು, ಜಾಸ್ತಿ ತೊಂದರೆ ಕೊಡಬಾರದು ಅನ್ನೋದು ಒಂದನೇ ತತ್ವ. ಎರಡನೇದು, ಮಣ್ಣಿನ ಮೇಲ್ಮೈಯನ್ನ ಯಾವತ್ತೂ ಯಾವುದಾದ್ರೂ ಒಂದು ಗಿಡ ಅಥವಾ ಬೇರೆ ಒಂದು ಒದಿಕೆಗಳಿಂದ ಮುಚ್ಚಿಡಬೇಕು. ಇದು ಬಹಳ ಮುಖ್ಯ, ಯಾಕಂದ್ರೆ ಮಣ್ಣು ಸೂರ್ಯನ ಶಾಖಕ್ಕೆ ಒಡ್ಡಿಕೊಂಡಷ್ಟು ಅದರಲ್ಲಿ ಬೇರೆ ಬೇರೆ ಪರಿವರ್ತನೆಗಳು ಜಾಸ್ತಿ ಆಗ್ತವೆ, ಬೇಗ ಆಗ್ತವೆ. ಸೊ ಮುಚ್ಚಿದ್ರೆ ನಾವು ಅದರ ಒಂದು ಶಕ್ತಿ ಏನಿದೆ ಅದು ಸಂರಕ್ಷಣೆಗೊಳಗಾಗುತ್ತೆ. ಮತ್ತೆ ಮಣ್ಣಿನಲ್ಲಿ ಯಾವತ್ತು ಯಾವುದಾದ್ರು ಒಂದು ಬೆಳೆಯನ್ನ ಇಟ್ಟಿರ್ಬೇಕು ಮಣ್ಣಿಗೆ. ಸೊ ಜೀವಂತ ಬೇರುಗಳು ಭೂಮಿ ಒಳಗಡೆ ಇರಬೇಕು ಯಾವಾಗ್ಲೂ. ಸೊ ಇದನ್ನ ಒಂದು ಕಾಯ್ಕೊಂಡು, ಹುಲ್ಲಿರ್ಬೋದು ಇನ್ಯಾವುದಾದ್ರೂ ಇರಲಿ, ಒಂದು ಜೀವಂತ ಬೇರಿದ್ರೆ ಅಲ್ಲಿ ಚಟುವಟಿಕೆ ಚೆನ್ನಾಗಿರುತ್ತೆ. ಸತ್ತಿದ್ರೆ ಅದು ಅಲ್ಲಿ ಏನು ಚಟುವಟಿಕೆ ಇರೋದಿಲ್ಲ, ಸೂಕ್ಷ್ಮಾಣು ಜೀವಿಗಳು. ಮತ್ತೆ ಇನ್ನೊಂದು, ನಾವು ಬೆಳೆಗಳನ್ನ ಬೆಳೆಸುವಾಗ ಒಂದು ವೈವಿಧ್ಯಮಯ ಬೆಳೆಗಳನ್ನ ಬೆಳೆಸಬೇಕು, ಒಂದೇ ಬೆಳೆಯನ್ನ ನಾವು ಜೋತು ಬೀಳಬಾರದು. ಸೊ ಬೇರೆ, ಈಗ ನಾವು ಕಮರ್ಷಿಯಲ್ ಕ್ರಾಪ್ಸ್ ಅಥವಾ ವಾಣಿಜ್ಯ ಬೆಳೆಗಳು ಅಂತ ಏನ್ ಹೇಳ್ತೀವಿ, ಉದಾಹರಣೆಗೆ ಟೊಮೆಟೊ ಹಾಕ್ತಾರೆ ಅನ್ಕೊಳ್ಳಿ ರೈತರು, ಟೊಮೆಟೊ ಜೊತೆಗೆ ಈಗ ಬೆಂಡೆ, ಆಮೇಲೆ ಒಂದು ಹಣ್ಣಿನ ಗಿಡಗಳು ಮತ್ತೆ ಹೂವಿನ ಗಿಡಗಳು. ಸೊ ಅದರಲ್ಲೂ ಮುಖ್ಯವಾಗಿ ಈ ಒಂದು ಚೆಂಡು ಮಲ್ಲಿಗೆ ಅಂತ ಕ್ರೈಸಾಂಥೆಮಮ್, ಸೊ ಅದನ್ನ ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ನಾವು ಕೀಟಗಳ ಹಾವಳಿಯನ್ನು ತಡಿಬಹುದು. ಸೊ ಅದು ಒಂದು. ಮತ್ತೆ ಬೆಂಡೆಯನ್ನು ಹಾಕೋದ್ರಿಂದ ಈ ಕಾಯಿ ಕೊರಕಗಳನ್ನೆಲ್ಲವನ್ನು ಸಹ ಬೆಂಡೆಗೆ ಹೋಗುತ್ತೆ. ಜೊತೆಗೆ ನಾವು ಮೇಯುವ ಪ್ರಾಣಿಗಳನ್ನ ನಮ್ಮ ಹೊಲದಲ್ಲಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀವಿ. ಮೇಯ ಪ್ರಾಣಿಗಳಂದ್ರೆ ಮೊದಲು ಸಣ್ಣ ಒಂದು ಪ್ರಾಣಿಗಳಿದ್ವು, ಕುರಿ, ಮೇಕೆ, ಆಡು, ಆಮೇಲೆ ಈ ಪಕ್ಷಿಗಳು, ಕೋಳಿ. ಸೊ ಈ ಸಣ್ಣ ಸಣ್ಣ ಪ್ರಾಣಿಗಳು ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಮೇಯೋದಕ್ಕೆ ಬಿಟ್ಟಾಗ ಏನಾಗುತ್ತೆ, ಅವುಗಳ ಒಂದು ಇಕ್ಕೆ ತ್ಯಾಜ್ಯ, ಅವುಗಳ ಒಂದು ತ್ಯಾಜ್ಯ, ಮತ್ತೆ ಅವು ಆ ಒಂದು ಪರಿಸರದಲ್ಲಿ ಓಡಾವಾಗ ಅದರದೇ ಆದ ಒಂದು ಪೋಷಕಾಂಶಗಳನ್ನ ಬಿಡುತ್ತೆ, ಫಲವತ್ತತೆ ಜಾಸ್ತಿ ಆಗುತ್ತೆ. ಇದನ್ನ ಸ್ಟ್ಯಾಗರ್ಡ್ ಗ್ರೇಸಿಂಗ್ ಅಂತಾನು ಮೊದಲು ಕರಿತಾ ಇದ್ವಿ, ಒಂದೇ ಕಡೆ ಕುರಿಗಳನ್ನ ನಿಲ್ಸೋದು. ಸೊ ಅದು ಇವತ್ತಿನ ದಿವಸಗಳಲ್ಲಿ ಇಲ್ಲ. ಇವೆಲ್ಲವನ್ನು ಸ್ವಲ್ಪ ಮಟ್ಟಿಗೆ ಮಾಡಬೇಕು ನಾವು. ಡಾಕ್ಟರ್ ಆನಂದ್ ಅವರೇ, ಈ ಕೃಷಿ ಚೈತನ್ಯದಾಯಕ ಆಗಿರಿಸಬೇಕಾದ್ರೆ ಯಾವೆಲ್ಲ ಕ್ರಮಗಳನ್ನ ನಮ್ಮ ರೈತರು ಆಯ್ದುಕೋಬೇಕಾಗುತ್ತೆ, ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ಈಗ ಇಷ್ಟೆಲ್ಲ ನಾವು ಚೈತನ್ಯದಾಯಕ ಕೃಷಿ ಅಂತ ಹೇಳ್ತಾ ಇದ್ದೀವಿ, ಏನು ಮಾಡಬೇಕು ಅನ್ನೋದು ರೈತರು ಸಹ ಕೇಳ್ತಾರೆ. ಸಿ ಬಹಳ ಮುಖ್ಯವಾಗಿ ನಾವು ಈ ನಮ್ಮ ಒಂದು ಸಾವಯವ ಗೊಬ್ಬರಗಳೇನಿದೆ, ಅಟ್ಟಿ ಗೊಬ್ಬರ ಮತ್ತು ಕಾಂಪೋಸ್ಟು, ಇವುಗಳೆಲ್ಲವನ್ನು ಸಹ ನಮ್ಮ ಭೂಮಿಗೆ ತರಬೇಕು. ಸೊ ಅದರಿಂದ ಮಣ್ಣಿನ ಚಟುವಟಿಕೆ ಮತ್ತು ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಚೆನ್ನಾಗಿ ಆಗುತ್ತೆ ಒಂದು. ಎರಡನೆಯದು, ನಾವು ಹಸಿರೆಲೆ ಗೊಬ್ಬರಗಳನ್ನು ಬೆಳೆಸೋದು. ವರ್ಷಕ್ಕೆ ಒಂದು ಬಾರಿ ಆದರೂ ಹಸಿರೆಲೆ ಗೊಬ್ಬರಗಳನ್ನು ಬೆಳೆಸಿ ಹೂವಿನ ಹಂತದಲ್ಲಿ ಅದನ್ನು ನಾವು ಅಲ್ಲಿ ಭೂಮಿಗೆ ಸೇರಿಸಬೇಕು. ಇನ್ನು ಬೆಳೆಯನ್ನು ಬೆಳೆಯುವಾಗ ನಾವು ಮಿಶ್ರ ಬೆಳೆಗಳನ್ನು ಬೆಳೆಯಬೇಕು, ಒಂದು ಏಕದಳ ಧಾನ್ಯ, ಇನ್ನೊಂದು ದ್ವಿದಳ ಧಾನ್ಯ, ಅಥವಾ ಒಂದು ಮಾವಿನ ಅಥವಾ ಮರದ ಕೃಷಿ ಜೊತೆಗೆ ಒಂದು ಧಾನ್ಯದ ಕೃಷಿ. ಸೊ ಈ ರೀತಿಯನ್ನು ಮಾಡಬೇಕು. ಜೊತೆಗೆ ನಾವು ಯಾವುದೇ ಒಂದು ಬೆಳೆಯನ್ನು ತೆಗಿಬೇಕಂದ್ರೆ ಮೇಲ್ಗೊಬ್ಬರವಾಗಿ ಈ ಜೀವಾಮೃತ ಮತ್ತೆ ಜೈವಿಕ ಜೀವಸಾರ ಅಥವಾ ದ್ರವ ಗೊಬ್ಬರ ಈ ರೀತಿಯಲ್ಲಿ ನಾವು ಭೂಮಿಗೆ ಕೊಡೋದ್ರಿಂದ ಭೂಮಿಯಲ್ಲಿ ಒಂದು ಸಂತುಷ್ಟಿ ಅಥವಾ ಒಂದು ಸಮೃದ್ಧಿ ಸೃಷ್ಟಿಯಾಗುತ್ತೆ. ಯಾಕೆಂದ್ರೆ ನಾವು ಸತತವಾಗಿ ಈ ಜೀವಾಮೃತ ಮತ್ತು ಜೈವಿಕ ಜೀವಸಾರ ಗೊಬ್ಬರಗಳನ್ನು ಕೊಡ್ತಾ ಇದ್ರೆ ಅಲ್ಲಿ ಗಿಡಕ್ಕೆ ಪೋಷಕಾಂಶನೂ ಸಿಗುತ್ತೆ, ಅಲ್ಲಿರೋ ಒಂದು ಸೂಕ್ಷ್ಮಾಣು ಜೀವಿಗಳಿಗೆ ಊಟನೂ ಸಿಗುತ್ತೆ, ಮತ್ತೆ ಅವುಗಳ ಸಂಖ್ಯೆ ಅಪಾರವಾಗಿ ವೃದ್ಧಿಯಾಗುತ್ತೆ. ಇಲ್ಲಾಂದ್ರೆ ಇದು ನಾವು ಬಳುತ್ತೇವೆ. ಮತ್ತೆ ತೋಟಗಾರಿಕೆ ಬೆಳೆಗಳಲ್ಲಿ ಆದಷ್ಟು ನಾವು ಬೆಳೆಗಳನ್ನು ಬುಡವನ್ನ ಒಂದು ಹಸಿರೆಲೆಗಳು ಮತ್ತೆ ಬೇರೆ ಬೇರೆ ಬೆಳೆಗಳ ಒದಿಕೆಗಳು ಮತ್ತೆ ಪರಿಸರದಲ್ಲಿ ಏನು ಸಿಗುತ್ತೆ ಹಸಿರೆಲೆಗಳು ಅದನ್ನು ತಂದು ಒದಿಕೆಗಳನ್ನು ಹಾಕೋದು. ಸೊ ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಸಹ ನಾವು ಕೃಷಿಗೆ ಒಂದು ಚೈತನ್ಯವನ್ನು ತುಂಬಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ಈಗ ರಿಜನರೇಟಿವ್ ಅಗ್ರಿಕಲ್ಚರ್ ಬಗ್ಗೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್ ಆನಂದ್ ಅವರೇ? ಚೈತನ್ಯದಾಯಕ ಕೃಷಿ ಅಥವಾ ಪುನಶ್ಚೇತನ ಕೃಷಿ, ಇದು ನಾವು ಈಗ ಏನೇನು ಕ್ರಮಗಳು ಹೇಳಿದೆ ಇವೆಲ್ಲವನ್ನ ಮಾಡೋದ್ರಿಂದ ಖಂಡಿತವಾಗಲೂ ಸಹ ಮಣ್ಣಿನ ಸಾವಯವ ಇಂಗಾಲವನ್ನ ಹೆಚ್ಚಿಸುತ್ತೆ. ಸಾವಯವ ಇಂಗಾಲ ಸಮೃದ್ಧಿಯಾಗಿದ್ರೆ ಮಣ್ಣು ಆರೋಗ್ಯವಾಗಿರುತ್ತೆ, ಮಣ್ಣು ಸಮೃದ್ಧಿಯಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ 2050 ಹೊತ್ತಿಗೆ ಇವತ್ತು ನಾವು ಪುನಶ್ಚೇತನ ಕೃಷಿಯನ್ನ ಮಾಡಿ ಹವಾಮಾನ ಬದಲಾವಣೆಯನ್ನು ಹಿಮ್ಮೆಟ್ಟಿಸಲಿಲ್ಲ ಅಂದರೆ ಈಗಿರೋ ಒಂದು ಅನಾಹುತಗಳು ಏನಾಗ್ತಾ ಇದೆ ಅದಕ್ಕಿಂತ ಹೆಚ್ಚಿನದಾಗಿ ನಾವು ನಿರೀಕ್ಷಣೆಯನ್ನು ಮಾಡಬೇಕಾಗುತ್ತೆ. ನಾವು ಪಂಚಭೂತಗಳನ್ನು ನಾವು ಅವು ಹೇಳಿದಾಗೆ ನಾವು ಕೇಳಬೇಕು, ಮಣ್ಣು ನೀರು ಗಾಳಿ ಬೆಳಕು. ಸೊ ಅವು ಯಾವ ಸ್ಥಿತಿಯಲ್ಲಿ ಇದ್ದವು ಈ ಭೂಮಿ ಮೇಲೆ ಬಂದಾಗ ಆ ಸ್ಥಿತಿಯಲ್ಲಿ ನಾವು ಅದನ್ನು ಇರೋದಕ್ಕೆ ಬಿಡಬೇಕು. ಅದು ಬಿಟ್ಟು ನಾವು ಏನಾದರೂ ಸಹ ಹೆಚ್ಚಿನದಾಗಿ ನಮ್ಮದೇ ಆದ ವಿಧಾನಗಳನ್ನು ಅನುಸರಿಸಿದ್ರೆ ಖಂಡಿತವಾಗಲೂ ಸಹ ನಾವೆಲ್ಲರೂ ತೊಂದರೆಗೆ ಸಿಕ್ಕಾಕೊಳ್ತೀವಿ. ಆ ನಿಟ್ಟಿನಲ್ಲಿ ರೈತರಿಗೆ ಒಂದು ಮನವಿ, ಪುನಶ್ಚೇತನ ಕೃಷಿ ಅಥವಾ ಚೈತನ್ಯದಾಯಕ ಕೃಷಿ ಮಾಡೋದ್ರಿಂದ ಮನುಷ್ಯನ ಆರೋಗ್ಯಕ್ಕೂ ಚೈತನ್ಯವನ್ನು ತರುತ್ತೆ, ಪರಿಸರಕ್ಕೂ ಚೈತನ್ಯವನ್ನು ತರುತ್ತೆ, ಮತ್ತು ಈ ಭೂಮಿ ಮೇಲೆ ಇರೋ ಎಷ್ಟು ಜೀವರಾಶಿಗಳಿದೆ, ನಾವು ಸಾಧಾರಣವಾಗಿ 84 ಲಕ್ಷ ಜೀವರಾಶಿಗಳು ಅಂತ ಹೇಳ್ತೀವಿ, ಅವೆಲ್ಲವೂ ಸಹ ಬದುಕೋದಕ್ಕೆ ಹಕ್ಕಿದೆ. ಅವುಗಳಿಗೂ ಸಹ ನಾವು ಒಂದು ಯಾವುದೇ ಬೇರೆ ರೀತಿಯಲ್ಲಿ ಅಥವಾ ಕೆಟ್ಟ ರೀತಿಯಲ್ಲಿ ಅವಕಾಶಗಳನ್ನು ಕಲ್ಪಿಸದೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ. ಅಂದರೆ ಡಾಕ್ಟರ್ ಆನಂದ್ ಅವರು, ಇವತ್ತು ರಿಜನರೇಟಿವ್ ಅಗ್ರಿಕಲ್ಚರ್ ಮೂಲಕ ನಮ್ಮ ಮಣ್ಣನ್ನು, ನಮ್ಮ ಹೊಲದ ಮಣ್ಣನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಬೇಕು, ಮುಂಬರುವ ಪೀಳಿಗೆಗೂ ಕೂಡ ನಮ್ಮ ಮಣ್ಣು ಜೀವಂತವಾಗಿರಲಿ, ಈ ಜೀವಂತವಾಗಿರೋದ್ರ ಮೂಲಕ ಯಾವುದೇ ಬೆಳೆ ಬೆಳೆಯಕ್ಕೆ ಹೋದ್ರೂ ಆ ಮಣ್ಣು ಸ್ಪಂದಿಸುತ್ತೆ, ತನಗೆ ಸಾಮರ್ಥ್ಯ ಇದ್ದಷ್ಟು ಬೆಳೆನ ಪೈರನ್ನು ತಮಗೆ ಕೊಡ್ತದೆ. ಈಗ ನೀವು ಒತ್ತಾಯ ಮಾಡಿ ನೀವು ಯಾವುದೋ ಒಂದು ಗೊಬ್ಬರವನ್ನು ಹಾಕಿ ರಾಸಾಯನಿಕ ಗೊಬ್ಬರದ ಮೂಲಕ ಇಂತಿಷ್ಟು ಬೆಳೆ ನಿಂಗೆ ಕೊಡಲೇಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ದಂಗ ಆದರೆ ಅದು ಜೀವಂತಿಕೆ ಇರುವಂಥ ಮಣ್ಣು ಅದು ಸತ್ತು ಕಳೆದುಕೊಳ್ಳುತ್ತೆ, ಜೀವಂತಿಕೆಯನ್ನು ಸಾಯೋ ಸ್ಥಿತಿಗೆ ನಾವು ತರ್ತಾ ಇದ್ದೀವಿ. ಅದೇ ಅದೇ ಅದೇ, ಇದು ಸಾಕಷ್ಟು ಈಗಾಗಲೇ ಅದರ ಅನಾನುಕೂಲತೆ ನಾವು ಕಂಡುಕೊಂಡಿದ್ದೇವೆ, ಈಗಾಗಲೇ ಖಂಡಿತವಾಗಿ ಅನಾಹುತ ಅನುಭವಿಸ್ತಾ ಇದ್ದಾವೆ, ಬೆಳೆನೇ ಬರೋದಿಲ್ಲ, ಹೌದು ರೋಗ ಬರ್ತದೆ, ಬೆಂಕಿ ರೋಗ ಬರುತ್ತೆ, ಕೆಲವೊಂದು ತಾಕುಗಳಲ್ಲಿ ಔಷಧ ಹೊಡೆದ್ರು ಸಹ ರೋಗ ಕಂಟ್ರೋಲ್ ಬರ್ತಾ ಇಲ್ಲ ಅಂತ ರೈತರು ಕಂಪ್ಲೇಂಟ್ ಮಾಡ್ತಾರೆ. ಹೀಗೆ ನಾವು ಮಣ್ಣಿಗೆ ಚೈತನ್ಯ ಇಲ್ಲ, ನಾವು ಮಣ್ಣಿಗೆ ಚೈತನ್ಯ ಬರಬೇಕಂದ್ರೆ ನೀವು ಸಾವಯವ ದಾರಿ ಹುಡುಕ್ಲೇಬೇಕು. ನೀವು ಖಂಡಿತ ಸಾವಯವ ದಾರಿ ಹುಡ್ಕೊಂಡು ಹೋದ್ರೆ ನಿಮ್ಗೆ ಆಗ್ತದೆ. ಆದ್ರೆ ಒಂದಂದ್ರೆ ನೀವು ಮಣ್ಣನ್ನ ಯಾವಾಗೂ ಖಾಲಿ ಬಿಡಬಾರ್ದು, ಏನಾದ್ರೂ ಒಂದು ಹಾಕ್ರಿ ಹುಲ್ಲನ್ನ, ಕೊನೆಗೆ ಹುಲ್ಲನ್ನಾದ್ರೂ ಬೆಳೆಸ್ರಿ ಸ್ವಲ್ಪ ದಿನ, ಹೌದು ಮತ್ತೆ ನೀವು ಇದು ಮಾಡೋಕ್ಕಾಗುತ್ತೆ. ಆಯ್ತು ಡಾಕ್ಟರ್ ಆನಂದ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಈ ಒಂದು ರಿಜನರೇಟಿವ್ ಅಗ್ರಿಕಲ್ಚರ್ ಪುನಶ್ಚೇತನ ಕೃಷಿಯ ಕುರಿತು ಅತಿ ಮಹತ್ವವಾದ ಮಾಹಿತಿಯನ್ನು ಕೊಟ್ರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಆನಂದ್ ಅವ್ರ ಜೊತೆಗೆ ಪುನಶ್ಚೇತನ ಕೃಷಿ ಬಗ್ಗೆ ಮಾಹಿತಿ ಬೇಕು ಅಂತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. 8 3 1 0 9 4 5 1 2 5. ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ಪುನಶ್ಚೇತನ ಕೃಷಿ ಕುರಿತು ಡಾಕ್ಟರ್ ಆನಂದ್ ಎಂಆರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನೀಗ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಹಾಗೂ ಸಂಗಡಿಗರಿಂದ ಸುಗ್ಗಿ ಪದಗಳನ್ನು ಕೇಳೋಣ. ಕೊಲುಗುದುಲಿ ತಕ್ಕೊಂಡು ಎಲಗುದುಲಿ ಎತ್ಕೊಂಡು ಹಳ್ಳದಿಣ್ಣೆ ಸಮ ಮಾಡಿ ಕಣವ ಮಾಡೋಣ, ಹಳ್ಳದಿಣ್ಣೆ ಸಮ ಮಾಡಿ ಕಣವ ಮಾಡೋಣ. ಒಲುಗುದಿಲಿ ತಕ್ಕೊಂಡು ಎಲಗುದುಲಿ ಎತ್ಕೊಂಡು ಹಳ್ಳದಿಣ್ಣೆ ಸಮ ಮಾಡಿ ಕಣವ ಮಾಡೋಣ, ಹಳ್ಳದಿಣ್ಣೆ ಸಮ ಮಾಡಿ ಕಣವ ಮಾಡೋಣ. ಹೈ ಎತ್ತಿನ ಸಗಣಿಯ ತಂದು ನೀರೊಳಗೆ ಕಲಸಿಟ್ಟು, ಎತ್ತಿನ ಸಗಣಿಯ ತಂದು ನೀರೊಳಗೆ ಕಲಸಿಟ್ಟು, ಕಣವನೆಲ್ಲ ಸಾರಿಸೋಣ, ಕಣವನೆಲ್ಲ ಸಾರಿಸೋಣ, ಕಣವನೆಲ್ಲ ಸಾರಿಸೋಣ, ಕಣವನೆಲ್ಲ ಸಾರಿಸೋಣ. ಕೋಲ್ಗುದುಲಿ ತಕ್ಕೊಂಡು ಎಲೆಗುದುಲಿ ಎತ್ಕೊಂಡು, ಕೋಲ್ಗುದುಲಿ ತಕ್ಕೊಂಡು ಎಲೆಗುದುಲಿ ಎತ್ಕೊಂಡು, ಹಳ್ಳದಿಣ್ಣ ಸಮ ಮಾಡಿ ಕಣವ ಮಾಡೋಣ, ಕಣವ ಮಾಡೋಣ. ರಾಶಿ ರಾಶಿ ತೆನೆ ಒಣಗಿಸಿ ಕೋಲಲ್ಲಿ ಅದನ್ನು ಬಡಿದು, ರಾಶಿ ರಾಶಿ ತೆನೆ ಒಣಗಿಸಿ ಕೋಲಲ್ಲಿ ಅದನ್ನು ಬಡಿದು, ಕಾಳುಗಳನ್ನು ಉದುರಿಸಿ ಗುಡಿಸಿ ಗುಡ್ಡೆ ಮಾಡೋಣ, ಕಾಳುಗಳನ್ನು ಉದುರಿಸಿ ಗುಡಿಸಿ ಗುಡ್ಡೆ ಮಾಡೋಣ. ಕೋಲ್ಗುದುಲಿ ತಕ್ಕೊಂಡು ಎಲೆಗುದುಲಿ ಎತ್ಕೊಂಡು, ಕೋಲ್ಗುದುಲಿ ತಕ್ಕೊಂಡು ಎಲೆಗುದುಲಿ ಎತ್ಕೊಂಡು, ಹಳ್ಳದಿಣ್ಣೆ ಸಮ ಮಾಡಿ ಕಣವ ಮಾಡೋಣ, ಕಣವ ಮಾಡೋಣ. ಜೋರಾಗಿ ಗಾಳಿ ಬೀಸಲು ಮೊರದಲ್ಲಿ ಹೊಟ್ಟನ್ನು ತೂರಲು, ಜೋರಾಗಿ ಗಾಳಿ ಬೀಸಲು ಮೊರದಲ್ಲಿ ಹೊಟ್ಟನ್ನು ತೂರಲು, ಜೊಳ್ಳು ಹಾರಿ ಹೋಗಲು ಗಟ್ಟಿ ಮಾತ್ರ ಉಳಿಯಲು, ಫಲದ ರಾಶಿಯ ಒಂದೆಡೆ ಮಾಡಿ ಗುಡ್ಡೆ ಮಾಡೋಣ, ದನವನ ನೆನೆದು ಎಲ್ಲರೂ ರಾಶಿ ಮಾಡೋಣ, ರಾಶಿ ಪೂಜೆ ಮಾಡೋಣ. ಕೋಲ್ಗುದುಲಿ ತಕ್ಕೊಂಡು ಎಲೆಗುದುಲಿ ಎತ್ಕೊಂಡು, ಕೋಲ್ಗುದುಲಿ ತಕ್ಕೊಂಡು ಎಲೆಗುದುಲಿ ಎತ್ಕೊಂಡು, ಹಳ್ಳದಿಣ್ಣೆ ಸಮ ಮಾಡಿ ಕಣವ ಮಾಡೋಣ, ಕಣವ ಮಾಡೋಣ. ಎತ್ತಿನ ಬಂಡಿ ಕಟ್ಟಿಕೊಂಡು ಬೆವರಿನ ಫಲವ ತುಂಬಿಕೊಂಡು, ಎತ್ತಿನ ಬಂಡಿ ಕಟ್ಟಿಕೊಂಡು ಬೆವರಿನ ಫಲವ ತುಂಬಿಕೊಂಡು, ಮನೆ ಮಂದಿ ಎಲ್ಲ ಸೇರಿಕೊಂಡು ಎಲ್ಲವನ್ನು ಹಂಚಿಕೊಳ್ಳೋಣ, ಎಲ್ಲವನ್ನು ಹಂಚಿಕೊಳ್ಳೋಣ. ಕೋಲ್ಗುದುಲಿ ತಕ್ಕೊಂಡು ಎಲೆಗುದುಲಿ ಎತ್ಕೊಂಡು, ಕೋಲ್ಗುದುಲಿ ತಕ್ಕೊಂಡು ಎಲೆಗುದುಲಿ ಎತ್ಕೊಂಡು, ಹಳ್ಳದಿಣ್ಣೆ ಸಮ ಮಾಡಿ ಕಣವ ಮಾಡೋಣ, ಹಳ್ಳದಿಣ್ಣೆ ಸಮ ಮಾಡಿ ಕಣವ ಮಾಡೋಣ, ಹಳ್ಳದಿಣ್ಣೆ ಸಮ ಮಾಡಿ ಕಣವ ಮಾಡೋಣ. ಊರುಕೇರಿ ಕಾಯುವ ಅಣ್ಣಮ್ಮ ದೇವಿಯ ನೋಡಲು, ನಮ್ಮೆಲ್ಲರ ಸಲಹುವ ಅಣ್ಣಮ್ಮ ತಾಯಿಗೆ ನಮಿಸಲು. ಊರುಕೇರಿ ಕಾಯುವ ಅಣ್ಣಮ್ಮ ದೇವಿಯ ನೋಡಲು, ನಮ್ಮೆಲ್ಲರ ಸಲಹುವ ಅಣ್ಣಮ್ಮ ತಾಯಿಗೆ ನಮಿಸಲು. ಸಾಲು ಸಲಾಗಿ ಭಕ್ತರ ಹಿಂಡು ಹರ್ಷದಿ ಬರುತ್ತಾವ್ರೇ, ಸಾಲು ಸಲಾಗಿ ಭಕ್ತರ ಇಂಡು ಹರ್ಷದಿ ಬರುತ್ತಾವ್ರೇ, ಅವಳು ನಲಿದು ಹೋಗುವ ಜಾತ್ರೆಗೆ ಸ್ವಾಗತ ಕೋರೋರೇ, ಅವಳು ನಲಿದು ಹೋಗುವ ಜಾತ್ರೆಗೆ ಸ್ವಾಗತ ಕೋರೋರೇ. ಊರುಕೇರಿ ಕಾಯುವ ನಮ್ಮ ಅಣ್ಣಮ್ಮ ದೇವಿಯ ನೋಡಲು, ನಮ್ಮೆಲ್ಲರ ಸಲಹುವ ಅಣ್ಣಮ್ಮ ತಾಯಿಗೆ ನಮಿಸಲು. ಊರುಕೇರಿ ಕಾಯುವ ಅಣ್ಣಮ್ಮ ದೇವಿಯ ನೋಡಲು, ನಮ್ಮೆಲ್ಲರ ಸಲಹುವ ಅಣ್ಣಮ್ಮ ತಾಯಿಗೆ ನಮಿಸಲು. ನಿನ್ನ ಕ್ಷೇತ್ರದಿ ಪರಿಮಳ ತುಂಬೈತೆ ನಿನ್ನ ನಗುವಿನಿಂದ, ನಮ್ಮೆಲ್ಲರ ಮನಸ್ಸಿಗೆ ಉಲ್ಲಾಸ ಆಗೈತೆ ನಿನ್ನ ದರ್ಶನದಿಂದ. ನಿನ್ನ ಕ್ಷೇತ್ರದಿ ಪರಿಮಳ ತುಂಬೈತೆ ನಿನ್ನ ನಗುವಿನಿಂದ, ನಮ್ಮೆಲ್ಲರ ಮನಸ್ಸಿಗೆ ಉಲ್ಲಾಸ ಆಗೈತೆ ನಿನ್ನ ದರ್ಶನದಿಂದ. ಕಷ್ಟಗಳು ಮೂಟೆ ಕಟ್ಟಿ ಮೂಲೆ ಸೇರಾವೇ, ಕಷ್ಟಗಳು ಮೂಟೆ ಕಟ್ಟಿ ಮೂಲೆ ಸೇರ್ಯಾವೇ, ಸಿರಿ ಸಂಪತ್ತು ಮನೆಗೆ ಬಂದು ತುಂಬಿ ತುಳುಕ್ಯಾವೇ, ಸಿರಿ ಸಂಪತ್ತು ಮನೆಗೆ ಬಂದು ತುಂಬಿ ತುಳುಕ್ಯಾವೇ. ಊರುಕೇರಿ ಕಾಯುವ ಅಣ್ಣಮ್ಮ ದೇವಿಯ ನೋಡಲು, ನಮ್ಮೆಲ್ಲರ ಸಲಹುವ ಅಣ್ಣಮ್ಮ ತಾಯಿಗೆ ನಮಿಸಲು. ಊರುಕೇರಿ ಕಾಯುವ ಅಣ್ಣಮ್ಮ ದೇವಿಯ ನೋಡಲು, ನಮ್ಮೆಲ್ಲರ ಸಲಹುವ ಅಣ್ಣಮ್ಮ ತಾಯಿಗೆ ನಮಿಸಲು. ಸಾಲು ಸಲಾಗಿ ಭಕ್ತರ ಇಂಡು ಹರ್ಷದಿ ಬರುತ್ತಾವ್ರೇ, ಸಾಲು ಸಲಾಗಿ ಭಕ್ತರ ಇಂಡು ಹರ್ಷದಿ ಬರುತ್ತಾವ್ರೇ, ಅವಳು ನಲಿದು ಹೋಗುವ ಜಾತ್ರೆಗೆ ಸ್ವಾಗತ ಕೋರೋರೇ, ಅವಳು ನಲಿದು ಹೋಗುವ ಜಾತ್ರೆಗೆ ಸ್ವಾಗತ ಕೋರೋರೇ. ಸತ್ಯವಲೋಕಕ್ಕೆ ಸಾರುವ ತಾಯಿಯ ಆಜ್ಞೆಯ ಮೀರಲು ಸಾಧ್ಯವೇ, ತಪ್ಪು ಹೊಪ್ಪುಗಳ ಹೊಟ್ಟೆಗಾಕಿಕೊಂಡು ಸಾಕಿಸಲಹುವ ದೇವತೆಯೇ, ಮಂಗಳ ಗೌರಿಯು ನೀನೇ ಆದಿಶಕ್ತಿಯು ನೀನೇ, ಮಂಗಳ ಗೌರಿಯು ನೀನೇ ಆದಿಶಕ್ತಿಯು ನೀನೇ, ಅಣ್ಣಮ್ಮ ತಾಯೇ ನಿನ್ನ ಪಾದಕ್ಕೆ ಎರಗುವೆವು, ಅಣ್ಣಮ್ಮ ತಾಯೇ ನಿನ್ನ ಪಾದಕ್ಕೆ ನಮಿಸುವೆವು. ಊರುಕೇರಿ ಕಾಯುವ ಅಣ್ಣಮ್ಮ ದೇವಿಯ ನೋಡಲು, ನಮ್ಮೆಲ್ಲರ ಸಲಹುವ ಅಣ್ಣಮ್ಮ ತಾಯಿಗೆ ನಮಿಸಲು. ಊರುಕೇರಿ ಕಾಯುವ ಅಣ್ಣಮ್ಮ ದೇವಿಯ ನೋಡಲು, ನಮ್ಮೆಲ್ಲರ ಸಲಹುವ ಅಣ್ಣಮ್ಮ ತಾಯಿಗೆ ನಮಿಸಲು. ಸಾಲು ಸಲಾಗಿ ಭಕ್ತರ ಹಿಂಡು ಹರ್ಷದಿ ಬರುತ್ತಾವ್ರೇ, ಸಾಲು ಸಾಲಾಗಿ ಭಕ್ತರ ಹಿಂಡು ಹರ್ಷದಿ ಬರುತ್ತಾವ್ರೇ, ಅವಳು ನಲಿದು ಹೋಗುವ ಜಾತ್ರೆಗೆ ಸ್ವಾಗತ ಕೋರೋರೇ, ಅವಳು ನಲಿದು ಹೋಗುವ ಜಾತ್ರೆಗೆ ಸ್ವಾಗತ ಕೋರೋರೇ. ಊರುಕೇರಿ ಕಾಯುವ ಅಣ್ಣಮ್ಮ ದೇವಿಯ ನೋಡಲು, ನಮ್ಮೆಲ್ಲರ ಸಲಹುವ ಅಣ್ಣಮ್ಮ ತಾಯಿಗೆ ನಮಿಸಲು. ಊರುಕೇರಿ ಕಾಯುವ ಅಣ್ಣಮ್ಮ ದೇವಿಯ ನೋಡಲು, ನಮ್ಮೆಲ್ಲರ ಸಲಹುವ ಅಣ್ಣಮ್ಮ ತಾಯಿಗೆ ನಮಿಸಲು. ಸಾಲು ಸಾಲಾಗಿ ಭಕ್ತರ ಹಿಂಡು ಹರ್ಷದಿ ಬರುತ್ತಾವ್ರೆ, ಅವಳು ನಲಿದು ಹೋಗುವ ಜಾತ್ರೆಗೆ ಸ್ವಾಗತ ಕೋರೋರೆ, ಅವಳು ನಲಿದು ಹೋಗುವ ಜಾತ್ರೆಗೆ ಸ್ವಾಗತ ಕೋರೋರೆ, ಅವಳು ನಲಿದು ಹೋಗುವ ಜಾತ್ರೆಗೆ ಸ್ವಾಗತ ಕೋರೋರೆ. ರಾಮ ಬಂದನೋ ಶ್ರೀರಾಮ ಬಂದನೋ, ಅಯೋಧ್ಯೆಗೆ ಜಾನಕಿಯ ಕರಕೊಂಡು ರಾಮ ಬಂದನೋ, ರಾಮ ಬಂದನೋ ಶ್ರೀರಾಮ ಬಂದನೋ, ಅಯೋಧ್ಯೆಗೆ ಜಾನಕಿಯ ಕರಕೊಂಡು ರಾಮ ಬಂದನೋ. ವಿಶ್ವಾಮಿತ್ರ ಮಹರ್ಷಿಗಳ ಆಜ್ಞೆಯ ಪಾಲಿಸಲು, ವಿಶ್ವಾಮಿತ್ರ ಮಹರ್ಷಿಗಳ ಆಜ್ಞೆಯ ಪಾಲಿಸಲು ಮಿಥಿಲಾ ನಗರಕ್ಕೆ ಶ್ರೀರಾಮಚಂದ್ರ ಲಕ್ಷ್ಮಣ ಬಂದರು, ಮಿಥಿಲಾ ನಗರಕ್ಕೆ ಶ್ರೀರಾಮಚಂದ್ರ ಲಕ್ಷ್ಮಣ ಬಂದರು. ರಾಮ ಬಂದನೋ ಶ್ರೀರಾಮ ಬಂದನೋ, ಅಯೋಧ್ಯೆಗೆ ಜಾನಕಿಯ ಕರಕೊಂಡು ರಾಮ ಬಂದನು. ಜನಕನ ಸಭೆಯಲ್ಲಿ ಶ್ರೀರಾಮಚಂದ್ರನು, ಜನಕನ ಸಭೆಯಲ್ಲಿ ಶ್ರೀರಾಮಚಂದ್ರನು ವಿಶ್ವಾಮಿತ್ರ ಗುರುವಿನ ಪಾದಕ್ಕೆ ಎರಗಿದನು, ವಿಶ್ವಾಮಿತ್ರ ಗುರುವಿನ ಪಾದಕ್ಕೆ ಎರಗಿದನು. ರಾಮ ಬಂದನು ಶ್ರೀರಾಮ ಬಂದನು, ಅಯೋಧ್ಯೆಗೆ ಜಾನಕಿಯ ಕರಕೊಂಡು ರಾಮ ಬಂದನು. ಸ್ವಯಂವರದಲ್ಲಿ ಶ್ರೀರಾಮಚಂದ್ರನು, ಸ್ವಯಂವರದಲ್ಲಿ ಶ್ರೀರಾಮಚಂದ್ರನು ಶಿವನ ಮಹಾಧನುಸಿರುವ ಸ್ಥಳಕ್ಕೆ ಬಂದ, ಶಿವನ ಮಹಾಧನುಸಿರುವ ಸ್ಥಳಕ್ಕೆ ಬಂದ. ರಾಮ ಬಂದನೋ ಶ್ರೀರಾಮ ಬಂದನೋ, ಅಯೋಧ್ಯೆಗೆ ಜಾನಕಿಯ ಕರಕೊಂಡು ರಾಮ ಬಂದನು. ಸ್ತುತಿ ಮಾಡಿ ಶಿವ ಧನಸನ್ನು ಎತ್ತಿ ಸಾಮರ್ಥ್ಯದಿಂದೆಳದ ರಾಮ ಧನಿವು ಮುರಿಯಿತು, ಶಿವನ ಸ್ತುತಿ ಮಾಡಿ ಶಿವ ಧನುಸನ್ನು ಎತ್ತಿ ಸಾಮರ್ಥ್ಯದಿಂದೆಳದ ರಾಮ ಧನುವು ಮುರಿಯಿತು. ರಾಮ ಬಂದನೋ ಶ್ರೀರಾಮ ಬಂದನೋ, ಅಯೋಧ್ಯೆಗೆ ಜಾನಕಿಯ ಕರಕೊಂಡು ರಾಮ ಬಂದನು. ರಾಜಸಭೆಯಲ್ಲಿ ರಾಮನ ಶೌರ್ಯವನ್ನು ಕಂಡು, ರಾಜಸಭೆಯಲ್ಲಿ ರಾಮನ ಶೌರ್ಯವನ್ನು ಕಂಡು ರಾಮಗೆ ಜಯವಾಯ್ತು ಎಂದು ಜಯ ಘೋಷ ಕೂಗಲು, ರಾಮಗೆ ಜಯವಾಯ್ತು ಎಂದು ಜಯ ಘೋಷ ಕೂಗಲು. ರಾಮ ಬಂದನು ಶ್ರೀರಾಮ ಬಂದನು ಅಯೋಧ್ಯೆಗೆ ಜಾನಕಿಯ ಕರಕೊಂಡು ರಾಮ ಬಂದನು. ಜನಕನಕುವರಿ ಜಾನಕಿ ಹೂಮಾಲೆಯ ಹಿಡಿದು, ಜನಕನಕುವರಿ ಜಾನಕಿ ಹೂಮಾಲೆಯ ಹಿಡಿದು ಓಡಿ ಬಂದು ಶ್ರೀರಾಮನ